ಉಪಕೃಷಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಯಾರಿಗೆಲ್ಲ ಭತ್ತ ಬೆಳೆಯೋದ್ರ ನಡುವೆ ಒಂದು ಬೆಳೆ ಬೆಳೆದಾದ್ಮೇಲೆ ಎರಡನೇ ಬೆಳೆ ಬೆಳೀಲಿಕ್ಕೆ ಹೋದಾಗ ಕಡಿಮೆ ಅವಧಿ ಇರೋದ್ರಿಂದ ಅಂಥವರು ಹಸಿರಲೆ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ನಮ್ಮ ಜಮೀನಿಗೆ ಸೇರಿಸಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅಂತಹ ರೈತರಿಗೆ ಇವತ್ತಿನ ದಿನ ಅಜೋಲಾ ಬೆಳ್ಕೊಂಡು ನಮ್ಮ ಜಮೀನನ್ನು ಫಲವತ್ತತೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಈ ಅಜೋಲಾ ಅಂತಕ್ಕಂಥದ್ದು ಇದು ನೀರಿನ ಮೇಲೆ ತೇಲ್ತಾ ಬೆಳೀತಕ್ಕಂತಹ ಒಂದು ಫರ್ನ್ ಜಾತಿಗೆ ಸೇರಿರತಕ್ಕಂತಹ ಒಂದು ಸಸ್ಯ. ಇದಕ್ಕೆ ಯಾವುದೇ ಬೀಜಗಳಿರೋದಿಲ್ಲ. ಇದೇನಪ್ಪ ಅಂತಂತಂದರೆ ಸಸ್ಯದಲ್ಲಿ ತುಂಡು ತುಂಡಾಗಿ ಬೆಳೀತಾ ಹೋಗ್ತದೆ, ನೀರಿನ ಮೇಲೆ ತೇಲ್ತಾ ಬೆಳೀತಾ ಇರ್ತದೆ. ನಾವೇನು ಮಾಡಬೇಕು ಅಂತಂದರೆ ನಾಟಿಯಾದ ಒಂದೆರಡು ದಿನಗಳಲ್ಲಿ ನಮಗೆ ಈ ಡೈರಿಗಳಲ್ಲಿ ಸಿಗ್ತದೆ. ಈ ಮೈಸೂರು ಡೈರಿಗೆ ಬಂದರೆ ಅಥವಾ ಯಾವುದೇ ಒಂದು ಡೈರಿಗೆ ಹೋದರೆ ಒಂದು ಕೆ ಜಿ ಅಜೋಲವನ್ನು ಕೊಡ್ತಾರೆ. ಆ ಅಜೋಲವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಒಂದು ಸಣ್ಣದಾಗಿ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಬಿಟ್ಕೊಂಡು ಒಂದು 4-5 ಕೆ ಜಿ ಉತ್ಪಾದನೆ ಮಾಡ್ಕೋಬೇಕು. ನಾಟಿ ಮಾಡಿದ ದಿನ 5-10 ಕೆ ಜಿ ಅಜೋಲವನ್ನು ನಮ್ಮ ಜಮೀನಿನಲ್ಲಿ ತೆಗೆದುಕೊಂಡಾಗಿ ಅಲ್ಲಲ್ಲಲ್ಲೇ ಎರಚಬೇಕು. ಎರಚಿದಾಗ ಏನಾಗ್ತದೆ, ಅದು ನೀರಿನ ಮೇಲೆ ತೇಲ್ಕೊಳ್ತಾ ಒಂದು ತಿಂಗಳೊಳಗಡೆ ಸಂಪೂರ್ಣವಾಗಿ ನೀರಿನ ಮೇಲೆ 1 inch ಜಾಗ ಇಲ್ಲದಂಗೆ ಕವರ್ ಆಗ್ತದೆ. ಇದರಿಂದ ಏನು ಪ್ರಯೋಜನ ಅಂತಂತಂದರೆ ಭತ್ತದ ಜೊತೆಗೆ ಇದು ಯಾವುದೇ ರೀತಿಯ ಪೈಪೋಟಿಯನ್ನು ಮಾಡೋದಿಲ್ಲ. ಭತ್ತಕ್ಕೆ ಬೇಕಾದಂತಹ ಪೂರ್ಣ ಪ್ರಮಾಣದ ಸಾರಜನಕದ ಪೋಷಕಾಂಶವನ್ನು ಇದು ಸ್ಥಿರೀಕರಿಸಿ ಒದಗಿಸ್ತದೆ. ಹೇಗೆ ಸ್ಥಿರೀಕರಿಸ್ತದೆ ಅಂತಂದರೆ ಅಜೋಲಾ ಜೊತೆಗೆ ಒಂದು ಜೀವಾಣು ಇರ್ತದೆ, ಅದನ್ನೇನಂತೀವಿ ನಾವು ಅಂತಂದರೆ ಅನಾಬೀನ. ಅಜೋಲಾ ಅನಾಬೀನ ಸಹಯೋಗದಲ್ಲಿ ಅಲ್ಲಿ ಸಾರಜನಕ ಸ್ಥಿರೀಕರಣ ಆಗ್ತದೆ. 1 acre 15-20 ಕೆ ಜಿಯಷ್ಟು ಸಾರಜನಕ ಸ್ಥಿರೀಕರಣ ಆಗ್ತದೆ. ಈ ಸ್ಥಿರೀಕರಿಸಿದ ಸಾರಜನಕ ಇದು ಸಾವಯವ ರೂಪದಲ್ಲಿರ್ತದೆ. ಆ ಸಾವಯವ ರೂಪದ ಸಾರಜನಕವನ್ನು ಭತ್ತದ ಬೆಳೆ ಸಂಪೂರ್ಣ ಬೆಳೆಯ ಅವಧಿನಲ್ಲಿ ಬಳಕೆ ಮಾಡಿಕೊಂಡು ತುಂಬ ಅಚ್ಚ ಹಸಿರಾಗಿ ಬೆಳೀತದೆ. ಎರಡನೇದಾಗಿ ಕಳೆಗಳು ಹುಟ್ಟತಕ್ಕಂಥದ್ದನ್ನು ಕಡಿಮೆ ಮಾಡ್ತದೆ, ಕಳೆಗಳನ್ನು ನಿಯಂತ್ರಣ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಕಡೆ ರಾಸಾಯನಿಕ ಗೊಬ್ಬರಗಳಾದಂಥ ಯೂರಿಯಾ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ಕೋಬೋದು, ಕಳೆನಾಶಕಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಮೂರನೇದಾಗಿ ಭತ್ತದ ಬೆಳೆಯ ಪೂರ್ಣಾವಧಿ ಬೆಳೆದ ನಂತರ ಭತ್ತದ ಬೆಳೆ ಇನ್ನೇನು ಕಟಾವಿಗೆ ಬರ್ತದೆ ಅಂದಾಗ ನಾವೆಲ್ಲರೂ ನೀರನ್ನು ತೆಗೆದುಬಿಡ್ತೀವಿ. ನೀರನ್ನು ತೆಗೆದಾಗ ಆಲ್ಮೋಸ್ಟ್ 1 inch ದಪ್ಪಕ್ಕೆ ಆ ಜಮೀನಿನಲ್ಲಿ ಒಂದು ಮ್ಯಾಟ್ ಥರ ಬೆಳೆದು ನಿಂತ್ಕೊಂಡಿರ್ತದೆ. ಅದನ್ನೆಲ್ಲ ಗುಡಿಸಿ ನಾವು ಒಣಗಿಸ್ಬಿಟ್ರೆ ನಮ್ಗೆ ಆಲ್ಮೋಸ್ಟ್ 1-2 ton ಸಾವಯವ ಗೊಬ್ಬರ ಉತ್ಪತ್ತಿಯಾಗಿರ್ತದೆ. ಜೊತೆಗೆ ಈ ಅಜೋಲವನ್ನು ಉತ್ತಮ ಮೇವಾಗಿ ನಮ್ಮ ದನ ಕರುಗಳಿಗೆ ಕೊಟ್ಕೋಬೋದು. ಕುರಿ ಇರಲಿ, ಕೋಳಿ ಇರಲಿ, ಮೇಕೆ ಇರಲಿ, ಅಥವಾ ಹಸುಗಳಿರಲಿ, ದನಗಳಿರಲಿ, ಅವಕ್ಕೆಲ್ಲಕ್ಕೂ ಸಹಿತ ಪ್ರತಿದಿನ ಜಮೀನ್ ಹತ್ರ ಹೋದಾಗ 1-2 kg ಅಷ್ಟನ್ನು ಚೀಲದಲ್ಲಿ ಹಾಕ್ಕೊಂಡು ಬಂದು ಹಸುಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತದೆ. ಈ ಬಾರಿಯ ಪರಾಗದಲ್ಲಿ ಸಾವಯವ ಹಾಲಿನ ನಾಗವೇಣಿ ರಂಗೇಗೌಡ ದಂಪತಿಗಳ ಯಶೋಗಾಥೆಯನ್ನ ಕೇಳೋಣ. ಈ ಲೇಖನವನ್ನ ಬರೆದಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ. ಇಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಿಶ್ಚಿತ ಆದಾಯ ತಂದುಕೊಡುವ ಉಪಕಸುಬು ಅಂದರೆ ಹೈನುಗಾರಿಕೆ. ದಿನೇ ದಿನೇ ಏರ್ತಾ ಇರುವ ಪಶು ತಿಂಡಿಗಳ ದರ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಡುವ ಮೇವಿನ ಸಮಸ್ಯೆ, ಮಧ್ಯ ಮಧ್ಯೆ ಬಂದು ಹೋಗುವಂತಹ ರೋಗಗಳು, ಹೀಗೆ 10 ಸಮಸ್ಯೆಗಳ ನಡುವೆ ಹಸುಗಳನ್ನ ದೇವರು ಅಂತ ತಿಳಿದುಕೊಂಡು ನಿತ್ಯ 30 ಹಸುಗಳಿಂದ 500 ಹೆಚ್ಚು ಲೀಟರ್ ಆರ್ಗ್ಯಾನಿಕ್ ಹಾಲು ಉತ್ಪಾದನೆ ಮಾಡುತ್ತಾ 100 ಜನರಿಗೆ ಪ್ರೇರಣೆ ಆಗಿರುವವರು ಅಂದರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಾಯಶೆಟ್ಟಿಹಳ್ಳಿ ಗ್ರಾಮದ ನಾಗವೇಣಿ ರಂಗೇಗೌಡ ದಂಪತಿಗಳು. ಇವರದು ಮಾದರಿ ಬದುಕು ಅಂತಲೇ ಹೇಳಬಹುದು. 10 ಹಿಂದೆ ಎಲ್ಲರ ಹಾಗೆ ಸಹಜವಾಗಿ ತರಕಾರಿ ಕೃಷಿ ಮಾಡ್ತಾ ಇದ್ದ ರಂಗೇಗೌಡರು ಕೈ ಸುಟ್ಕೊಂಡ್ರು. ಹೆಚ್ಚು ದುಡ್ಡು ತೆತ್ತು ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಉಪಯೋಗಿಸಿ ಉತ್ತಮ ಬೆಳೆ ಬೆಳೆದು ಮಾರ್ಕೆಟ್ಗೆ ಹೋದರು. ದಲ್ಲಾಳಿಗಳು ನಿಗದಿ ಮಾಡಿದ್ದಂತಹ ಬೆಲೆಗೆ ತರಕಾರಿ ಕೊಟ್ಟು ಬರೋ ಪರಿಸ್ಥಿತಿಯಿಂದ ರಂಗೇಗೌಡರು ಸಾಲ ವರ್ಷ ವರ್ಷ ಹೆಚ್ಚಾಯಿತು. ಸಾಲ ಜಾಸ್ತಿ ಆಗಿದ್ದರಿಂದ ಕೃಷಿ ಸಹವಾಸನೇ ಬೇಡ ಅಂದ್ಕೊಂಡು ಭೂಮಿನ ಮಾರಿ ಬೆಂಗಳೂರಿಗೆ ಹೋಗಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡಿರೋಣ ಅಂತ ನಿರ್ಧಾರ ಮಾಡಿದ್ರು. ಆಗ ಅವರು ಮನಸ್ಸು ಹೊರಳಿದ್ದು ಹೈನುಗಾರಿಕೆ ಕಡೆಗೆ. ತಮ್ಮ ಬಳಿ ಇದ್ದ ಒಂದು ಹಸುವಿನ ಜೊತೆ ಬೇರೆಯವರಿಂದ 3 ಕರು ತಂದು ಸಾಕಿದ್ದು ಅವ್ರ ಕೈ ಹಿಡಿತು.